ಸುಳ್ಳು ಸುದ್ದಿಗಳನ್ನು ಹರಡುವವರ ವಿರುದ್ಧ ಕ್ರಮ, ದಕ್ಷಿಣ ಕನ್ನಡ ಪೊಲೀಸರಿಂದ ಎಚ್ಚರಿಕೆ. ಹಾಗೂ ಇಂದು ರಾತ್ರಿ ಖಗ್ರಾಸ ಚಂದ್ರಗ್ರಹಣ, ಚಂದ್ರನತ್ತ ವಿಜ್ಞಾನಾಸಕ್ತರ ಕುತೂಹಲ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು? RBI ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಸರಿಯಾಗಿ 6:51. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಇರತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಬಳಕೆ ಕುರಿತು ರೈತ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣ ಸರಣಿ ಕಾರ್ಯಕ್ರಮ. ಕೇಳಿ ಹೋಮಿಯೋ ಕೃಷಿ ಜೀವನ. ಗಣಪತಿ ವಾರೆ ಸಂದರ್ಶಕರು ಸೋಮಶೇಖರ್ ಎಸ್ ರುಳಿ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಹೋಮಿಯೋ ಕೃಷಿ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರದ ಯುವ ರೈತರಾದ ಜೀವನ್ ಗಣಪತಿ ವರೆ ಅವರೊಂದಿಗೆ ಕಬ್ಬು ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ವಿಜಯಪುರದ ಜೀವನ್ ಗಣಪತಿ ವರೆ ಅವರಿದ್ದಾರೆ. ಅವರು ಯುವ ಕೃಷಿಕರು, 30 ಎಕರೆ ಜಮೀನು ಅದ. ಆದ್ರೆ ಅವರು ಮಾಡ್ತಾ ಇರುವಂತ ಪ್ರಯೋಗ ಇದು, ಸುಮಾರು 1.5 ಎಕರೆ ಜಮೀನಿನೊಳಗ ಅವರು ಹೋಮಿಯೋ ಕೃಷಿಯನ್ನ ಪ್ರಯೋಗ ರೂಪವಾಗಿ ತಗೊಂಡಿದ್ದಾರೆ. ಕಬ್ಬಿನ ಬೆಳೆ ಒಳಗ ಅವರು ಕೂಡ ಈ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಅವರ ಅನುಭವಗಳನ್ನ ನಾವು ಕೇಳೋಣ. ಬಹಳ ಸಮಯ ಆಗಿಲ್ಲ, 1 ವರ್ಷದಿಂದ ಅವರು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದಾರೆ. ಜೀವನ್ ಗಣಪತಿ ವರೆ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಯಾರಿಂದ ನಿಮಗೆ ಇದು ಪ್ರೇರಣೆ ಸಿಕ್ತು, ಈ ಹೋಮಿಯೋ ಕೃಷಿ ಬಗ್ಗೆ ಗೊತ್ತಾಗಿದ್ದೆ ಹೆಂಗ? ಸರ್, ನಾನು ಮೊದಲಿಗೆ NGO ದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ವರ್ಕ್ ಮಾಡ್ತಿರ್ಬೇಕಾದ್ರೆ ಒಂದ್ ದಿನ ವರ್ಕ್ಶಾಪ್ ಇತ್ತು, ಅವರಲ್ಲಿ ನಮಗ್ ಇನ್ವೈಟ್ ಮಾಡಿದ್ರು ಇವರು, ಗಿರೀಶ್ ಭದ್ರಮಣ್ಣ ಅವರು. ಅವಾಗ ಅವ್ರು ಹೇಳಿದ್ ನೋಡಿ ಸ್ವಲ್ಪ ನಮಗೂ ಎಫೆಕ್ಟಿವ್ ಆಯ್ತು ಅದು, ಸೊ ನಾವು ಮಾಡ್ಬೇಕು ಅಂತ ಅವಾಗ ಇಚ್ಛೆ ಆಯ್ತು ಸರ್. ಅವಾಗ ನಿಮ್ಗೆ ಅನಿಸ್ತು ಇದನ್ನ ಮಾಡ್ಬೇಕು ಅಂತ ಹೇಳಿ? ಮಾಡ್ಬೇಕಂತ ಅನಿಸ್ತು ಸರ್. ಮೊದ್ಲ ಪ್ರಯೋಗರೇ ಮಾಡೋಣ ಅಂತ ಅಂದ್ರೆ ಸರ್, ಅವ್ರ ವಿಚಾರ ಒಂದು ಒಳ್ಳೆ ವಿಚಾರದ ಸರ್. ಯಾಕಂದ್ರೆ ಸಮಾಜಕ್ಕೆ ಒಂದು ವಿಷಮುಕ್ತ ಆಹಾರ ಕೊಡಬೇಕು ಅನ್ನೋ ಒಂದು ವಿಚಾರದ, ಅದ್ರಾಗ ನಾವು ಯಾಕೆ ಕೈ ಜೋಡಿಸಬಾರ್ದು, ನಾವ್ ಯಾಕೆ ಮಾಡಬಾರ್ದು ಅಂತೇಳಿ ಒಂದು ವಿಚಾರ ಬಂತು ಸರ್. ಸೊ ನಾವು ಅದಷ್ಟ ಅವ್ರ ಕೈ ನಾವು ಕೈ ಜೋಡಿಸೋಣ ಅಂತೇಳಿ. ಅಂದ್ರೆ ಇದು ಅವ್ರು ಹೇಳದ್ಕೊಳ್ಳೆ ನಿಮ್ಗೆ ಅನಿಸ್ತು ಇದು ಇಲ್ಲ ಅಡ್ಡಿ ಇಲ್ಲ ಇಂಥ ಒಂದು ಪ್ರಯೋಗ ನಾವು ಮಾಡಬಹುದು ಮಾಡಬೇಕು ಅಂತ ಹೇಳಿ ಮಾಡಬಹುದು ಸರ್, ಮಾಡಬಹುದು. ಯಾಕಂದ್ರೆ ಇನಿಷಿಯೇಟಿವ್ ಯಾರಾದ್ರೂ ತೊಗೊಳ್ಬೇಕಲ್ಲ ಸರ್, ಅಂದ್ರೆ ಎಲ್ಲರೂ ಬರೀ ಕೇಳೋದು ಹೋಗೋದು ಅವಕ್ಕಿಂತ ನಾವೊಂದು ಸ್ವಲ್ಪ ಮಾಡಿ ನಮ್ಮಿಂದ ನಾಲ್ಕು ಜನ ತಿಳ್ಕೊಬೇಕು ಮಾಡಿದ್ರೆ ಎಫೆಕ್ಟಿವ್ ಅದ ಮಾಡಬೇಕು, ಇದರಿಂದ ಲಾಭ ಆಗ್ತದೆ, ಒಳ್ಳೆ ಆಹಾರ ಸಿಗ್ತದೆ ಅಂತ ಗೊತ್ತಾಗಬೇಕಲ್ಲ. ಅದಕ್ಕಾಗಿ ನಾವು ತೊಡೆದು ಸಾಕು ಮಾಡ್ಬೇಕಂತ ಮಾಡ್ತಾ ಇದ್ವಿ. ಓಕೆ, ಮುಂದೆ ಶುರು ಹೆಂಗಾಯ್ತದ, ಹೆಂಗ್ ಮಾಡಿದ್ರಿ, ಅಲ್ಲಿಂದ ಏನಾಯ್ತು, ಈಗ ನೀವು ವಿಚಾರ ಮಾಡಿದ್ರಿ ಮಾಡ್ಬೇಕು ಅಂತೇಳಿ, ಆಮೇಲೆ ಮುಂದೆ ಯಾವ ರೀತಿ ಒಂದು ಕೆಲಸ ಶುರು ಆಯ್ತು? ನಾನು ಅಗ್ರಿಕಲ್ಚರ್ ಫೀಲ್ಡ್ ಬಂದ ನಂತರ ಅವಾಗ ನಾವು ನಿರಂತರವಾಗಿ ಗಿರೀಶ್ ಬದ್ರೇಂದ್ರಗೌಡ ಜೊತೆ ಸಂಪರ್ಕದಲ್ಲಿ ಇದ್ದಾಗ ಅದು ಒಂದ್ ಸ್ವಲ್ಪ ಪ್ರಯೋಗ ಮಾಡೋಣ ಅಂತ ಚಾಲು ಮಾಡಿವಿ ಸರ್. ಮಾಡಿ ಈಗ ಅದೊಂದು ಒಂದು ಒಳ್ಳೆ ರಿಸಲ್ಟ್ ಕಾಣ್ತಾ ಇದೆ ಸರ್, ಯಾಕಂದ್ರೆ ಮಾಡಬಹುದು, ಯಾಕಂದ್ರೆ ಕಾಸ್ಟ್ ಎಫೆಕ್ಟಿವ್ ಅದೇ, ಆಮೇಲೆ ಒಂದು ಒಳ್ಳೆ ರಿಸಲ್ಟ್ ಬರ್ತಿದ್ರೆ ಒಂದು ವಿಶ್ವಾಸ ಇದೆ ಸರ್, ಸೊ ಅದಕ್ಕಾಗಿ ಮಾಡ್ತಾ ಇದ್ದೀನಿ ಸರ್. ಈಗ ನೀವು ಶುರು ಮಾಡಿದ್ದು ಯಾವಾಗಿಂದ? ಒಂದು ವರ್ಷ ಆಯ್ತು ಈಗ ಶುರು ಮಾಡಿ. ಕಬ್ಬಿನ ಬೆಳೆ ಒಳಗ ಶುರು ಮಾಡಿದ್ರಿ, ಕಬ್ಬಿನ ಬೆಳೆ ಒಳಗೆ ಶುರು ಮಾಡುವಾಗ ಏನು ಅದು ಹೆಂಗ್ ಶುರು ಮಾಡಿದ್ರಿ, ಅದನ್ನೇನು ಬೇರಿನ ತುಂಡುಗಳಿಗೆ ಏನು ಬೀಜೋಪಚಾರ ಮಾಡಿ ಶುರು ಮಾಡಿದ್ರೆ? ಬೀಜೋಪಚಾರ ಮಾಡಿ ಚಾಲು ಮಾಡಿದ್ವಿ ಸರ್, ಆಮೇಲೆ ಹಂಗ ಸ್ವಲ್ಪ ಸ್ಪ್ರೇ ಇರ್ತದೆ, ಸ್ಪ್ರೇ ಮಾಡ್ತಿದ್ವಿ, ಸ್ಪ್ರೇನು ಮಾಡ್ತಾ ಇದ್ರಿ. ಬೀಜೋಪಚಾರ ಅಂತೂ ನಾಟಿ ಮಾಡುವ ಸಮಯದಲ್ಲಿ ತಾವು ಮಾಡ್ತೀರಿ, ಅದರ ನಂತರ ಈಗೇನು ಸ್ಪ್ರೇ ಮಾಡುವಂತಹ ಒಂದು ಸಂದರ್ಭ ಇರ್ತದೆ, ಅದನ್ನ ಯಾವಾಗ ಯಾವಾಗ ಮಾಡಿದ್ರಿ, ಎಷ್ಟೆಷ್ಟು ಪ್ರಮಾಣದೊಳಗೆ ಮಾಡಿದ್ರಿ, ಹೆಂಗ್ ಮಾಡಿದ್ರಿ? ಅದು ಎಲೆಗಳು ಕಾಣಿದ ನಂತರ ಒಂದಿಷ್ಟು ಒಂದು 40 ಡೇಸ್ ನಂತರ ಸ್ಪ್ರೇ ಬರ್ತದೆ ಸರ್, ಆ ಸ್ಪ್ರೇ ಮಾಡಿದ್ವಿ. ಆಮೇಲೆ 75 ಡೇಸ್ ಹಿಂಗ್ ಅಂದ್ರೆ ಒಂದು ತಿಂಗಳು ಬಿಟ್ಟು ಗ್ಯಾಪ್ ಇಟ್ಟು ಅಷ್ಟು ಒಂದ್ ತಿಂಗಳು 15-20 ದಿವಸದ ನಂತರ ನಾವು ಬೆಳೆ ನೋಡ್ಕೊಂಡು ಸ್ಪ್ರೇ ಮಾಡ್ಕೋತ ಸರ್. 5.5 ಎಕರೆ ಒಳಗೆ ನೀವು ಇದನ್ನ ಪ್ರಯೋಗ ಮಾಡಿದ್ರಿ ಮೊದ್ಲ, 9 ಎಕರೆ ಒಳಗೆ ನಿಮ್ದು ಕಬ್ಬಿರುವಂತದ್ದು. ಈಗೇನು ನೀವು ಹೋಮಿಯೋ ಔಷಧ ಟ್ರೀಟ್ಮೆಂಟ್ ಮಾಡಿ ಮಾಡ್ತಾ ಇದ್ದೀರಿ, ಅದಕ್ಕೆ ಆಮೇಲೆ ರಾಸಾಯನಿಕ ಗೊಬ್ಬರ ಬಳಸಿ ಇನ್ನು ಕಬ್ಬು ಬೆಳೀತಾ ಇದ್ದೀರಿ, ವ್ಯತ್ಯಾಸ ನಿಮಗೆ ಗೊತ್ತಾಯ್ತು? ಫಸ್ಟ್ ವ್ಯತ್ಯಾಸ ಕಾಸ್ಟ್ ಎಫೆಕ್ಟಿವ್ ಖರ್ಚು ಒಂದು ಕ್ಲಿಯರ್ ಆಗಿದ್ವು. ಆಮೇಲೆ ಈಗಿನ ಲೈವ್ ನೋಡ್ಬೇಕಂದ್ರೆ ಬೆಳೆಯುತ್ತೆ ಸರ್, ಬೆಳೆಯ ಡಿಫರೆನ್ಸ್ ಗೊತ್ತಾಗೆ ಆಯ್ತು. ಈಗ ಇದು ಔಷಧ ಬೆಳೆದು ರಾಸಾಯನಿಕ ಡಿಫರೆನ್ಸ್ ಕಣ್ಮುಂದೆ ಕಾಣ್ತದೆ, ಕಣ್ಮುಂದೆ ಕಾಣಿಸ್ತಂತಿದ್ರಿ, ಹೆಂಗ್ ಏನು ವ್ಯತ್ಯಾಸ ಅನಿಸ್ತದೆ ನಿಮಗೆ, ಏನ್ ವ್ಯತ್ಯಾಸ ಅನಿಸ್ತು? ಎಲಿಗಳು ಸ್ವಲ್ಪ ದೊಡ್ಡ ಹೋಗ್ತದೆ ಸರ್, ಹಸಿರಿರ್ತಾವ, ಆಮೇಲೆ ನಮ್ ಕಬ್ಬಿನ ಎಲೆ ಒಳಗೆ ಒಂದು ಬಿಳಿದೊಂದು ಗೆರೆ ಇರ್ತದೆ, ಅದಕ್ಕೆ ವೈಟ್ ಇರಬೇಕು, ಸೊ ಅದೆಲ್ಲ ನೀರ್ ನಿಚ್ಚಳ ಕಾಣ್ತದೆ ಸರ್ ಎಲ್ಲ. ಅಂದ್ರ ಕಬ್ಬಿನ ಒಂದು ಬೆಳೆ ಆರೋಗ್ಯ ಅದ್ರದ್ದು ಚಲೋ ಇತ್ತು ಅಂತ ಹೇಳಿ, ಹಸಿರಿತ್ತು, ಆರೋಗ್ಯ ಚಲೋ ಇತ್ತು, ದಟ್ಟ ಹಸಿರಿತ್ತು, ದಪ್ಪ ಇಲ್ಲಿ ಒಂದು ಕಬ್ಬಿನ ಇಲ್ಲಿ ಹಾಕ್ಬಿಟ್ರೆ ಬರಬೇಕು, ಅಷ್ಟ ಆರಾಮಾಗಿ ಬರ್ತದೆ ಸರ್. ಹೌದಾ, ಅದೇ ರಾಸಾಯನಿಕ ಗೊಬ್ಬರ ಬಳಸಿ ಬೆಳೆದಂತದ್ದು, ಅದಕ್ಕೆ ಕಂಪೇರ್ ಮಾಡಿ ಹೋಲಿಕೆ ಮಾಡಿ ನಾವು ನೋಡ್ತೀವಲ್ಲ, ಅವಾಗ ಹೆಂಗ ಅನಿಸ್ತಿದೆ? ಹೋಮಿಯೋಪತಿಗೆ ಸ್ವಲ್ಪ ನೀರ್ ಒಂದು ಮಿಸ್ ಆದ್ರೂ ನಡೀತದ್ರಿ, ಬಟ್ ಅದ್ರ ರಾಸಾಯನಿಕ ಹಾಕಿದಾಗ ನಾವು ಕಂಟಿನ್ಯೂ ಕೊಡ್ಬೇಕ್ರಿ, ಒಂದ್ ನೀರ್ ನಮ್ ಲೇಟ್ ಆಯ್ತಂದ್ರೆ ಹಳದಿ ಬಂದ್ ಬಿಡ್ತದೆ ಕಲರ್, ಕಬ್ಬಿನ ಎಲೆಗಳು ಹಳದಿ ಬಂದ್ ಬಿಡ್ತಾವ. ಹಂಗ ನೋಡಿರಿ ನೀವು ಅದನ್ನ? ಅದ್ರ ಸರ್ ಆಲ್ರೆಡಿ ನಮ್ ಹೊಲ್ದಾಗ ಅದ್ರಿ. ಅಂದ್ರ ಬಹಳಷ್ಟು ವ್ಯತ್ಯಾಸ ನೋಡಿದ್ಕೊಳ್ಳೆ ಗೊತ್ತಾಗ್ತದೆ. ಹಂಗಾಗಿ ಈಗ ಒಂದ್ ವರ್ಷದ ಅವಧಿ ಒಳಗ ನೀವು ಅದ್ರದ ಇಳುವರಿ ತಗೊಂಡಿರಿ, ಕಬ್ಬಿನ ಇಳುವರಿ ತಗೊಂಡಿರಿ, ಇನ್ ಮೇಲೆ ತಗೋಬೇಕು ನೀವು. ಅಂದ್ರ ಈಗ ಕಬ್ಬಿನ ಒಂದು ಸೈಜ್ ಅಂತೀವಿ ನಾವು, ಅದ್ರದ ದಪ್ಪ ಇರ್ತದೆ, ಗಣಿಕೆ ಉದ್ದಾಗ್ತದೆ, ಗಣಿಕೆ ಸೈಜ್ ಗಣಿಕೆದು ಅಂತರ ಇರ್ಬೋದು, ಆಮೇಲೆ ಟೋಟಲ್ ಒಂದು ಕಬ್ಬಿನ ಉದ್ದ ಸರ್ ಅದು ನಿಮ್ಗೆ ಹೆಂಗ ಅನಿಸ್ತಾ ಇದೆ? ಸರ್ ಗಣಿಕೆ ಉದ್ದಾಗ್ತದ್ರಿ, ಆಮೇಲೆ ದಪ್ಪ ಸೈಜ್ ಬರ್ತದೆ ರೀ, ನಮ್ಗೆ ಒಂದು ಲೆಕ್ಕ ಇರ್ತದೆ ಸರ್ ಒಂದ್ ಎಕರೆದಾಗ ಎಷ್ಟು ಕಬ್ಬು ಇರಬೇಕು ಅಂತೇಳಿ, ಸೊ ಅದ್ರ ಲೆಕ್ಕದ ಮೇಲೆ ನಾವು ಟನೇಜ್ ಲೆಕ್ಕ ಹಾಕಿದ್ರೆ ಇಳುವರಿ ಬಚ್ಚೋ ಬಂದೇ ಬರ್ತದೆ ಸರ್. ಅಂದ್ರೆ ಒಂದ್ ಕಬ್ಬು ಕನಿಷ್ಠ ಒಂದ್ 2.5 ಕೆಜಿ ಅಂತ ಆಗ್ಲೇಬೇಕು, ನಾವ್ ಒಂದ್ 30-35 ಸಾವಿರ ಅಗಿಯಂತೂ ನಮ್ಮ ಫ್ಯಾಕ್ಟರಿ ಹೋಗ್ತಾವ, ಅದರಿಂದ ಲೆಕ್ಕ ಹಾಕಿದ್ರೆ ಒಂದ್ 70-80 ತನಕ ನಮ್ಮ ಆರಾಮಾಗಿ ಇಳುವರಿ ಬರ್ತದೆ ಸರ್ ಒಂದ್ ಎಕರೆ. ನಾವು ರಾಸಾಯನಿಕ ಮಾಡಿ ಯೂಸ್ ಮಾಡಿದ್ರೆ 40-45 ಬಾಳ ಚಲೋ ಬೆಳೆದು ಅಂದ್ರೆ 50-58 ಅಷ್ಟೇ ಬರ್ತದೆ ರೀ, ಸೊ ಇದೊಂದು ಕಾಸ್ಟ್ ಕಮ್ಮಿ ಆಗ್ತದೆ, ಇನ್ನೊಂದು ಇಳುವರಿ ಚಲೋ ಆಗ್ತದೆ. ಅಡ್ಡಿಲ್ಲ, ಸಾಕಷ್ಟು ವ್ಯತ್ಯಾಸ ಆಗ್ತದೆ ಇಳುವರಿ ಒಳಗೆ ಆಗ್ತದೆ ಸರ್, ಬಹಳಷ್ಟು ವ್ಯತ್ಯಾಸ ಆಗ್ತದೆ. ಮತ್ತೆ ಯಾಕಂತಂದ್ರೆ ಪ್ರತಿ ಗಣಿಕೆದು ಸೈಜ್ ಉದ್ದ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಹೆಚ್ಚಾಗಿ ಆಗ್ತದೆ. ಈಗ 5.5 ಎಕರೆ ಒಳಗೆ ನೀವು ಖರ್ಚು ಮಾಡಿರಿ, ಮತ್ತೆ ಉಳಿದಂತ ಒಂದು 4-5 ಎಕರೆ ಒಳಗೆ ಏನ್ ಖರ್ಚು ಮಾಡಿರಿ, ಇದನ್ನ ನೀವು ಲೆಕ್ಕ ಬರೆದಿಟ್ಟಿರಿ? ಲೆಕ್ಕ ಮಾಡಿಟ್ಟಿನಿ ಸರ್, ಬಟ್ ತಂದಿಲ್ಲ ಸರ್. ತಂದಿಲ್ಲ, ಅಡ್ಡಿಲ್ಲ. ಅಂದ್ರೆ ನೀವು ಏನು ಹೋಮಿಯೋ ಔಷಧ ಬಳಸಿರಲ್ಲ, ಅಲ್ಲಿ ಖರ್ಚು ಎಷ್ಟು ಕಡಿಮೆ ಆಗ್ಯದ, ಇಲ್ಲಿ ಎಷ್ಟು ಖರ್ಚಾಗಿದೆ? ಅಜಗಜಾಂತರ ಸರ್, ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ಈಗ ನಾವು ಒಂದು DAP ತಗೋಬೇಕಂದ್ರೆ 14 ರೂಪಾಯಿ ಒಂದು ಬ್ಯಾಗ್ ಅದ ರೀ, ಆಮೇಲೆ ಯೂರಿಯಾ ತಗೋಬೇಕಾದ್ರೆ ಒಂದು 370 ರೂಪಾಯಿ ತಗೋತಾರೆ. ಆಮೇಲೆ ಸೂಪರ್ ಫಾಸ್ಫೇಟ್ ಬರ್ತದೆ, ಆಮೇಲೆ ಪೊಟ್ಯಾಶ್ ಬರ್ತದೆ, ಇವೆಲ್ಲ 1800 2000 ತನಕ ಅದರ ಒಂದೊಂದು ಬ್ಯಾಗ್. ಸೊ ಇವು ಒಂದ್ 2000 ರೂಪಾಯಿ 5 ಕರೆ ಮುಗಿದು ಬಿಡ್ತದೆ ರೀ. ಅಡ್ಡಿಲ್ಲ ಅಂದ್ರೆ ರಾಸಾಯನಿಕ ಗೊಬ್ಬರ ನೀವು ಒಂದ್ ಕಡೆ ಹಾಕಿರಿ, ಇನ್ನೊಂದ್ ಕಡೆ ಹಾಕಿಲ್ಲ, ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಬರೇ ಹೋಮಿಯೋ ಔಷಧಿಯನ್ನ ಮಾತ್ರ ಬಳಸಿರಿ. ಹಿಂಗಾಗಿ ನಿಮಗೆ ಬಹಳಷ್ಟು ಉಳಿತಾಯ ಆಗಿದೆ ಅಲ್ಲಿ. ಆದ್ರೆ ಈ ಬೆಳೆಯ ಕಂಡೀಷನ್ ಕೂಡ ಬಹಳ ಚಲೋ ಅದ ಅಂತ ಹೇಳಿ ಹೇಳ್ತಾ ಇದ್ರಿ ನೀವು. ಮತ್ತೆ ಎಲ್ಲಾದ್ರೂ ನೀವು ಕಬ್ಬನ್ನ ಕಟ್ ಮಾಡಿ ನೋಡಿರಿ, ಅದರೊಳಗಿಂದ ರಸ ಹೆಂಗಿದೆ, ಅದ್ರ ಎಷ್ಟು ರುಚಿ ಅದ, ಅಥವಾ ಅದ್ರ ಸ್ವಾದ ಹೆಂಗದ, ಇದ್ರೊಳಗ ರಸದ ಪ್ರಮಾಣ ಕೂಡ ಹೆಂಗದ, ಅದನ್ನೇನು ಇನ್ನ ನೋಡಿಲ್ಲ ನೋಡ್ಬೇಕು ನೀವು, ನೋಡ್ಬೇಕು ಅಂದ್ರೆ ಇವೆಲ್ಲ ನೀವು ಗಮನಿಸ್ತಾ ಇರ್ತೀರಿ, ಇದನ್ನೆಲ್ಲ ಗಮನಿಸ್ಬೇಕು ಅಂತ ಹೇಳಿದ್ದಾರೆ. ಎಲೆ ಉದ್ದಿರಬಹುದು, ಗಣಿಕೆ ಉದ್ದಿರಬಹುದು, ಕಬ್ಬಿನ ಉದ್ದಿರಬಹುದು, ದಪ್ಪ ಇರಬಹುದು, ಇವನ್ನೆಲ್ಲ ಗಮನಿಸ್ಬೇಕು ಅನ್ನುವಂಥದ್ದು ಏನಾದ್ರೂ ಹೇಳಿದ್ರೆ. ಆರೋಗ್ಯವಂತ ಬೆಳೆ ಅಂದ್ರೆ ಅದ್ರ ಲಕ್ಷಣ ಸರ್, ಲಕ್ಷಣ ಹೌದು. ಹಂಗಿದ್ರೆ ಮಾತ್ರ ಒಳ್ಳೆ ಬೆಳೆ ಬರ್ತದೆ ಸರ್. ಇವು ನಾವು ಫೋಟೋಸಿಂಥೆಸಿಸ್ ಅಂತ ಹೇಳ್ತೀವಿ. ಹೌದು, ಫೋಟೋಸಿಂಥೆಸಿಸ್ ಅಂದ್ರೆ ಅದಕ್ಕೆ ಎಲಿನ ಮ್ಯಾಗ ಎಫೆಕ್ಟ್ ಆಗ್ತದೆ. ಸೊ ಎಲಿ ದೊಡ್ಡದಿದ್ರೆ ಮಾತ್ರ ನಮ್ಗೆ ಒಳ್ಳೆ ಬೆಳೆ ಬರ್ತದೆ. ಆಮೇಲೆ ಎಲಿ ಚೆನ್ನಾಗಿತ್ತಂದ್ರೆ ಗಣಿಕೆನೂ ದೊಡ್ಡದಾಗ್ತದೆ, ದಪ್ಪ ಆಗ್ತದೆ, ಉದ್ದ ಆಗ್ತದೆ. ಅಡ್ಡಿ ಇಲ್ಲ ಅಂದ್ರ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೆಚ್ಚಿಗೆ ನಡೀತು ಅಂತಂದ್ರೆ ಹೆಚ್ಚಿಗೆ ಆಹಾರ ತಯಾರಾಗ್ತದೆ. ಸಹಜ ಅದ, ಎಲ್ಲ ಒಂದಕ್ಕೊಂದು ಲಿಂಕ್ ಇರುವಂತದ್ದು, ಸಂಬಂಧ ಇರುವಂತದ್ದು. ಈ ಲೆಕ್ಕ ಏನ್ ಹೇಳ್ತಾ ಇದ್ರಿ ನೀವು, ಕರೆಕ್ಟ್ ಹೇಳ್ತಾ ಇದ್ರಿ, ಅದರೊಳಗೆ ತಪ್ಪಿಲ್ಲ. ಅಂದ್ರ ಒಂದು ಕಾರ್ಯಕ್ಕೆ ಇನ್ನೊಂದು ಕಾರ್ಯ ಸಂಬಂಧ ಇರುವಂತದ್ದು ಅಂತ ಹೇಳಿ. ಅಂದ್ರೆ ಈಗೇನು ನೀವು ಲಕ್ಷಣಗಳನ್ನ ನೋಡಿ ಅದರ ಪ್ರಕಾರ ಹೇಳ್ತಾ ಇದ್ದೀರಲ್ಲ, ಅದು ಎಲ್ಲ ನಿಮಗೆ ಬಹಳ ಚಲೋ ಅನಿಸದ. ಬೇರೆ ಬೆಳೆಗಳಲ್ಲಿ ಇದನ್ನ ನೀವು ಇನ್ನ ಇದನ್ನ ನೋಡಿದ್ಕೊಳ್ಳಿ, ನಿಮ್ಗೆ ಕಾನ್ಫಿಡೆನ್ಸ್ ಬರ್ತದೆ. ಈಗ ಅಂದ್ರೆ ಅಲ್ಲಿಗೆ ಇವರು ರಿಸರ್ಚ್ ಹೇಳ್ತಿದ್ರು, ನಾವು ಅಂತಿದ್ವಿ, ಬಟ್ ಅದರ ಎಫೆಕ್ಟ್ ಗೊತ್ತಾಗಲ್ಲ ಸರ್, ಸ್ವಂತ ಗೊತ್ತಾಗಲ್ಲ. ಎಲ್ಲ ಬೆಳಿಗ್ಗೆ ಮಾಡ್ತೀವಿ ಅಂದ್ರೆ ಈಗ ನಿಮ್ಮಷ್ಟು ನೀವೇ ವಿಚಾರ ಮಾಡಿಲ್ಲ, ನಾವು ಮಾಡಲೇಬೇಕು ನಿರ್ಧಾರ ಮಾಡ್ತಾ ಇದ್ರಿ ಸರ್. ನಿಮ್ಮ ಮನದಟ್ಟ ಆಗಿಬಿಟ್ಟು. ಈಗ ನಿಮ್ಮಲ್ಲಿ ಮೆಕ್ಕೆಜೋಳ ಬೆಳೆ ಸರ್, ಮತ್ತೆ ಯಾವ್ಯಾವ ಬೆಳೆ ಬೆಳೀತಾ ಇದ್ರಿ? ಮೆಕ್ಕೆಜೋಳ, ಕಬ್ಬು, ಎರಡೇ ಬೆಳೆ ಬೆಳಿತೀವಿ. ನೆಕ್ಸ್ಟ್ ಇನ್ನೊಂದಿಷ್ಟು ತೊಗರಿ ಹಾಕ್ಬೇಕು ನೆಕ್ಸ್ಟ್ ತೊಗರಿಗೂ ಮಾಡ್ತೀವಿ ಸರ್. ಅಂದ್ರೆ ಇನ್ನು ಮುಂದಿನ ದಿವಸಗಳಲ್ಲಿ ನೀವು ಇದನ್ನೇ ಎಲ್ಲಾ ಫಾಲೋ ಮಾಡೋರು? ಈಗ 9 ಎಕರೆ ಏನು ಕಬ್ಬದ ಸರ್, ಸಂಪೂರ್ಣ ಕಬ್ಬಿಗೂ ಇದನ್ನೇ ನೀವು ಮಾಡುವಂತದ್ದು. ಈಗ ಹಳೆ ಕಬ್ಬು ಅದ, ನೀವು 3 ಕ್ರಾಪ್ ತಗೊಂಡ ನಂತರ ಹೊಸ ನಾಟಿ ಮಾಡುವಂತ 3 ತಗೋತಿರೋ ಅಥವಾ ಹೆಚ್ಚಿಗೆ ತಗೋತಿರೋ? ಹೆಚ್ಚಿಗೆ ತಗೊಂಡ್ವಿ ಅಂದ್ರೆ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆಮೇಲೆ ಕಬ್ಬು ಚಲೋ ಬರಲ್ಲ ಸರ್. ಅಡ್ಡಿಲ್ಲ, 3 ಆದ್ಮೇಲೆ ಮತ್ತೇನು ಹೊಸದ ನೀವು ಕಬ್ಬು ನಾಟಿ ಮಾಡ್ತೀರಿ? ಅವಾಗ ಮಾತ್ರ ಮತ್ತೆ ಹೊಸದಿಂದ ಇದು ಈಗ ಇರುವಂತ ಬೆಳೆಗೆ ಸ್ಪ್ರೇ ಮಾಡೋದಕ್ಕೆ ಏನಾದ್ರೂ ಔಷಧಗಳು ಅದಾವ ಅಂತೀರಿ? ಅವ್ರಿಗೆ ಏನಾದ್ರೂ ಕೇಳಿರಿ ಇದ್ರ ಬಗ್ಗೆ. ಅದಾವ ಸರ್, ಅದನ್ನು ಉಪಯೋಗ ಮಾಡಬಹುದಲ್ಲ ನೀವೀಗ? ಜಾಸ್ತಿ ಮಾಡ್ತೇನೆ ಸರ್. ಅಡ್ಡಿಲ್ಲ, ಅಂದ್ರೆ ಒಟ್ಟಾರೆಯಾಗಿ ನಮ್ಮ ರೈತರಿಗೆ ನಿಮ್ಮ ಹೊಲವನ್ನು ಬಂದು ನೋಡ್ತಾ ಇರ್ಬೇಕಲ್ಲ, ನೋಡ್ಬೋದು ಸರ್, ತೋರಿಸ್ತಾ ಇದ್ದೀರಿ ಎಲ್ಲರಿಗೂ? ಇನ್ನಾರು ಬಂದಿದ್ ಸರ್, ಬಟ್ ಈಗ ಸ್ವಲ್ಪ ಹಂಗ ಪ್ರಚಾರ ಮಾಡ್ತೇವೆ ಸರ್. ನಾವು ಮಾಡ್ತಾ ಇದ್ದೀರಿ ಅಂದ್ರೆ ನಮ್ ಜೊತೆ ಮತ್ತೊಬ್ರು ಬೆಳಿಲಿ ಅಂತ, ನಾವೊಬ್ರು ಬೆಳೆದಿರೋದಲ್ಲ, ನಮ್ ಜೊತೆ ಮತ್ತೊಬ್ರು ಬೆಳಿಲಿ. ನಾವ್ ನೋಡ್ ಬೆಳಿಗ್ ನೋಡ್ರಿ, ಕೇಳ್ತಾರೆ ಇದಕ್ಕೆ ಏನ ಹಾಕಿರಿ ಗೊಬ್ಬರ ಕೇಳ್ಕೊಳ್ತಾರೆ ಎಲ್ಲ ರೈತರು. ಸೊ ಅವಾಗ ಹೇಳ್ಬಿಟ್ರೆ ಆಗ್ತದೆ. ಇಳುವರಿ ವ್ಯತ್ಯಾಸ ನಿಮ್ಗೆ ಎಷ್ಟು ಆಗ್ಬಹುದು ಅಂತ ಅನಿಸ್ತದೆ? ಅಂದ್ರೆ ಈಗ ಮೊದ್ಲ ನೀವು ತಗೊಳ್ಳೋದಕ್ಕೆ ಇಳುವರಿಗೂ ಅದೇ ರೀ, ಒಂದ್ ಎಕರೆ 30 ಟನ್ ವ್ಯತ್ಯಾಸ ಆಗ್ತದೆ ಅಂದ್ರೆ ಅಷ್ಟು ಹೆಚ್ಚಿಗೆ ಬರ್ತದೆ ಸರ್, ಬಹಳ ದೊಡ್ಡ. ಏನೋ ಒಂದು ಸೈನ್ಸ್ ಇರ್ತದೆ ಸರ್, ನಮ್ ಬಹಳ ಮಂದಿ ರೈತರು ಏನ್ ಮಾಡ್ತಾರೆ, ಬಾಳ ಮರಿ ಹೊಡಿಲಿ ಅಂದ್ರೆ ಕಬ್ಬು ಹಚ್ಬೇಕಾರನ ಒಂದ್ ದಿಡಿಕೆ ಅಂತ ಹೇಳ್ತಾರೆ ಸರ್. ನಮ್ಗೆ ಒಂದ್ ಕಬ್ಬಿನ ಒಂದ್ ಅರ್ಧ ಕಬ್ ಹೆಚ್ಚಿಗೆ ಕಬ್ ತುಳಿತಾರೆ. ಬಟ್ ನಾವೇನ್ ಮಾಡಿ ಸಿಂಗಲ್ ಬೆಡ್ ಸಿಸ್ಟಮ್ ಮಾಡಿವಿ ಸರ್. ಅಂದ್ರೆ ಒಂದೇ ಕಣ್ಣು ದೀಡ್ ಪುಟ್ ಅಂದ್ರೆ ಮತ್ತೊಂದು ಕಣ್ಣು ಹಿಂಗ್ ಮಾಡಿವಿ. ಅಂದ್ರೆ ಒಂದೇ ಗದ್ದೆಯೊಳಗೆ ನಮ್ಗೆ 8-10 ಕಬ್ಬು ಬರ್ತದೆ ಸರ್. ಸೊ ಅಂತ ಹಂಗಾಗಿ ಅದನ್ನ ನಾವು ಮಾಡ್ತಾ ಇದ್ವಿ ಸರ್. ಅಂದ್ರೆ ಒಂದೇ ಕಣ್ಣಿಂದ ತಾವ್ ಮಾಡ್ತಾ ಇದ್ರಿ. ಅಡ್ಡಿಲ್ಲ, ಅಂದ್ರೆ ಈಗೇನು ನೀವು ಈ ಪ್ರಯೋಗ ಮಾಡ್ತಾ ಇದ್ದೀರಿ, ನಿಮಗ ಖುಷಿ ಅನಿಸ್ತದ ಒಂದು ಪ್ರಯೋಗ ಮಾಡಿನಿಪ್ಪ, ಅದು ನಮ್ಮ ಇಡೀ ರೈತಾಪಿ ವರ್ಗಕ್ಕೆ ಅನುಕೂಲ ಆಗುವಂತ ಒಂದು ಪ್ರಯೋಗ ಅಂತ ಅನಿಸ್ತದ? ಸರ್ ಮಾಡ್ಬೇಕು ಸರ್, ಎಲ್ಲ ರೈತ ಇಂತರ ಕೃಷಿಗೆ ಹೊರಳಬೇಕು. ಯಾಕಂದ್ರೆ ಆಲ್ರೆಡಿ ಭೂಮಿ ಸಾಕಷ್ಟು ಕೆಟ್ಟದ್ರಿ, ಈಗ ಇನ್ನು ಕೆಡಬಾರ್ದಂದ್ರೆ ಇಂತ ಕೃಷಿಗೆ ನಾವು ರೈತ ಬರ್ಬೇಕು ಸರ್. ಒಳ್ಳೇದು. ಜೀವನ್ ಗಣಪತಿ ವರೆ ಅವರೇ, ಯಾರಾದ್ರೂ ನಿಮ್ ಜೊತೆಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅವ್ರಿಗೆ ನಂಬರ್ ಹೇಳ್ತೀರ? ಅವಶ್ಯ ಸರ್, 7019-6047-90. ಅತ್ಮೀರೇ ಈ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7-0-19-6-0-47-90 ಈ ನಂಬರ್ ನ ಸಂಪರ್ಕ ಮಾಡಿ ಜೀವನ್ ಅವರ ಅನುಭವಗಳನ್ನ, ಈ ಪ್ರಯೋಗದ ಬಗ್ಗೆ ಅವರಿಗಿರುವಂತಹ ಒಂದು ಅನುಭವವನ್ನ ತಾವು ಕೂಡ ಹಂಚಿಕೊಳ್ಬಹುದು. ಒಳ್ಳೇದು ಜೀವನ್ ಗಣಪತಿ ವರೆ ಅವರೇ, ನಿಮ್ಮ ಪ್ರಯೋಗದ ಬಗ್ಗೆ ತಾವು ಹೇಳಿರಿ, ಮತ್ತ ಹೊಸ ವಿಷಯ ತಾವು ತಮ್ಮ ಹೊಲದೊಳಗ ಉಪಯೋಗ ಮಾಡಿ ಅದನ್ನ ರೈತರಿಗೂ ಕೂಡ ಹೇಳುವಂತಹ ಒಂದು ಏನು ಕೆಲಸ, ಅದರ ಕಾಳಜಿ ಏನು ವಹಿಸ್ತಾ ಇದ್ರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಜೊತೆಗೆ ಗಿರೀಶ್ ಭದ್ರಗೌಂಡ ಅವರು ಕೂಡ ಇದ್ದಾರೆ. ಯಾವ ರೀತಿ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಈ ಒಂದು ಪ್ರಯೋಗ ಅವರು ಮೂಲ ಕಾರಣ ಅಂತ ಹೇಳಿ ಹೇಳಬಹುದು. ಹೋಮಿಯೋ ಔಷಧ ಪದ್ಧತಿಯನ್ನ ಕೃಷಿ ಒಳಗ ಯಾವ ರೀತಿ ನಮ್ಮ ರೈತರು ಉಪಯೋಗ ಮಾಡಿಕೊಂಡು ಒಂದು ಒಳ್ಳೆಯ ವಿಷಮುಕ್ತ ಆಹಾರವನ್ನ ಬೆಳೆಯಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರೈತರಿಗೆ ಮಾರ್ಗದರ್ಶನ ಕೂಡ ಮಾಡ್ತಾ ಇದ್ದಾರೆ. ಜೀವನ್ ಅವರಿಗೆ ಯಾವ ರೀತಿ ಅವರು ಹೇಳಿದ್ರು, ಯಾವ ರೀತಿ ಪ್ರೇರಣೆ ನೀಡಿದ್ರು, ಮತ್ತೆ ಜೀವನ್ ಅವರು ಯಾವ ರೀತಿ ಅದನ್ನು ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಕೆಲವು ಅನಿಸಿಕೆಗಳನ್ನ ನಾವು ಕೇಳೋಣ. ಜೀವನ್ ಅವರು ನಮ್ಮಲ್ಲಿ ಒಂದು ರೈತರದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾ ಎಲ್ಲಾ ರೈತರಿಗೂ ಇನ್ವೈಟ್ ಮಾಡ್ತಿರ್ತೇನೆ. ಅದರಲ್ಲಿ ಹೊಸ ಹೊಸ ವಿಚಾರಗಳು ಹಂಚಿಕೊಳ್ಳಿ, ಒಬ್ಬರಿಂದ ಒಬ್ಬರ ನಾಲೆಜ್ ಶೇರ್ ಆಗ್ಲಿ, ಹೊಸ ತಂತ್ರಜ್ಞಾನ ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಒಳ್ಳೆ ಇಳುವರಿ ಒಳ್ಳೆ ಜೀವನ ಶೈಲಿ ಪ್ರತಿಯೊಂದು ವಿಷಯನ ತಿಳ್ಕೊಳ್ಳಿ ಅಂತಂದ್ರೆ ಎಲ್ಲರಿಗೂ ಇನ್ವೈಟ್ ಮಾಡಿ. ಆ ಸಂದರ್ಭದಲ್ಲಿ ಬಂದಾಗ ಸ್ವಲ್ಪ ಹೋಮಿಯೋ ಬಗ್ಗೆ, ನಾವು ವಿಷಮುಕ್ತ ಆಹಾರ ಬೆಳೆದ್ರ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡ್ತಿರ್ತೀವಿ. ಅವರು ನಾವು ಕೂಡಿ ನಿರಂತರವಾಗಿ ಅವ್ರದ್ದು ಸಂಪರ್ಕದಾಗ ಇದ್ದೀವಿ. ಅವರು ನಮಗೆ ಕೆಲವೊಂದು ಗೈಡ್ಲೈನ್ಸ್ ಕೊಡ್ತಿರ್ತಾರ. ಅಂದ್ರೇನು, ಯಾವ ರೀತಿ ಏನು ಸಮಸ್ಯೆ ಹೇಳಿದ್ರೆ ಅಂದ್ರೆ ಅದಕ್ಕೆ ನಾವು ಸೊಲ್ಯೂಷನ್ ಹುಡುಕ್ತಿರ್ತೀವಿ. ಆ ತರ ನಾವು ಕೆಲವೊಂದು ಬೆಳೆಗಳಿಗೆ ಮೆಡಿಸಿನ್, ಈ ಕಬ್ಬಿನ ಬಗ್ಗೆ ಏನು ಹೇಳಿದೆ ಅವ್ರಿಗೆ, ಕಬ್ಬಿನಲ್ಲಿ ಸಾಕಷ್ಟು ವಿಧಾನಗಳಿದಾವ. ಈಗ ಆಲ್ರೆಡಿ ಕಬ್ಬು ಹಚ್ಚಿರ್ತಾರ, ಅವರಿಗೆ ಬೆಳವಣಿಗೆ ಚೆನ್ನಾಗಿ ಬರ್ಲಿಕ್ಕೆ ಬೇಕಾದಂತ ಮೆಡಿಸಿನ್ ಗಳ ಕೊಡ್ತೀವಿ. ಆಮೇಲೆ ಹೊಸದಾಗಿ ಕಬ್ಬು ಮಾಡೋರು ಇರ್ತದಂದ್ರ ಆ ಲ್ಯಾಂಡ್ ಪ್ರಿಪರೇಷನ್, ಆ ಲ್ಯಾಂಡ್ ಪ್ರಿಪರೇಷನ್ ಮಾಡೋ ಒಂಥರ ಮೆಡಿಸಿನ್ ಇರ್ತೈತಿ. ಆಮೇಲೆ ಆ ಕಬ್ಬಿನ ಬೀಜಗಳನ್ನ ಬೀಜೋಪಚಾರ ಮಾಡ್ಕೊಂಡು ಹಚ್ಚೋದು ಇರ್ತೈತಿ. ನಂತರ ಅದ್ರ ಬೆಳವಣಿಗೆ ಹಂತಕ್ಕೆ ಬೇಕಾದಂತ ಮೆಡಿಸಿನ್ ಇರ್ತೈತಿ. ಈ ತರ ಎಲ್ಲ ಮಾಡಿದ್ದೆ. ಅದರಲ್ಲಿ ಒಂದು ಮಣ್ಣಿಂದ ಬರ್ತಕ್ಕಂತ ರೋಗ, ಈ ಲದ್ದಿ ಹುಳು ಟೈಪ್ ಇರ್ತೈತಿ ಬೇರೆ ಕಡೆ ಅಂತ ರೋಗ, ಅವು ಬರೋದಿಲ್ಲ. ಆಮೇಲೆ ಇನ್ನಿತರ ರೋಗಗಳನ್ನ ನಾವು ಮಣ್ಣಿಂದ ಬರ್ತಕ್ಕಂಥ ರೋಗಗಳನ್ನ ನಾವು ಕಂಟ್ರೋಲ್ ಮಾಡಬಹುದು. ನಂತರ ಅದನ್ನ ಬೆಳವಣಿಗೆ ಹಂತದಲ್ಲಿ ಯಾವ ರೀತಿ ನಾವು ಇಳುವರಿ ಹೆಚ್ಚು ತಗೋಬೇಕು, ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಕೂಡ ನಾವು ಯಾವ ವಿಧಾನದಲ್ಲಿ ಹಾಕು, ಬೆಳೆ ಸಣ್ಣದಿದ್ದಾಗ ಸ್ಪ್ರೇ ಮಾಡ್ಕೊಂಡ ಅದಕ್ಕೆ ಮೆಡಿಸಿನ್ ಕೊಡ್ತೀವಿ. ನಂತರದಿಂದಲ್ಲಿ ಅದು ಬೆಳೆ ಎತ್ತರ ಆದ ತಕ್ಷಣ ನಾವು ಈ ಹನಿ ನೀರಾವರಿ ಮಾಡಿದ್ರೆ ಹನಿ ನೀರಾವರಿ ಮುಖಾಂತರ ಕೊಡಬಹುದು, ಇಲ್ಲ ಹರಿ ನೀರು ಇತ್ತಂದ್ರೆ ಹರಿ ನೀರಲ್ಲಿ ಕೊಡಬಹುದು. ಹರಿ ನೀರಲ್ಲಿ ಕೊಟ್ಟಾಗ ಕೂಡ ಸರಿಯಾದ ರೀತಿ ಕೆಲಸ ಮಾಡಿದ ಉದಾಹರಣೆನೂ ಇದೆ. ಕೆಲವೊಂದು ಸ್ವಲ್ಪ ಅಂದ್ರೆ ಅತಿ ಸಣ್ಣ ಇಲ್ಲ ಅತಿ ಎತ್ತರೂ ಇಲ್ಲ ಅಂತತಿ, ಅಂತ ಸಂದರ್ಭದಲ್ಲಿ ಕೆಲವೊಂದು ಒಳಗೆ ಹೋಗಕ್ ಬರ್ತಿತ್ತಂದ್ರೆ ಕೆಲವೊಂದ್ರೆ ಟ್ರಂಚಿಂಗ್ ಪದ್ಧತಿನೂ ಅಳವಡಿಸ್ಕೋತಾರ. ಆಮೇಲೆ ಅವ್ರಿಗೆ ಯಾವ ರೀತಿ ಹೇಳಿ ಅಂದ್ರೆ 20 ಲೀಟರ್ ನೀರಿನ ಕ್ಯಾನ್ಗಳೇನು ಇರ್ತಾವಲ್ಲ, ಆ ಕ್ಯಾನಲ್ಲಿ ಮೆಡಿಸಿನ್ ಹಾಕ್ಬಿಟ್ಟು ನಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲೆಲ್ಲೊಂದು ಇಟ್ಕೊಂಡು ಹರಿ ನೀರಲ್ಲಿ ಬಿಡ್ತಾರ. ಈ ರೀತಿ ಮಾಡಿ ಸಾಕಷ್ಟು ಇಳುವರಿನೂ ತಗೋಬಹುದು. ಅದಕ್ಕೆ ಜೀವನ್ ವೀರವರು ಅವರು ಪ್ರಯೋಗ ಮಾಡಿ ಸಾಕಷ್ಟು ಅದರ ಅಪ್ಡೇಟ್ಸ್ ಕೂಡ ಹೇಳ್ತಾರೆ. ಹೇಳೋದ್ರ ಮುಖಾಂತರ ನಾವು ಇನ್ನೂ ಹೆಚ್ಚಿನ ರೀತಿ ಇದ್ರ ಬೇರೆ ಬೇರೆ ಬೆಳೆಗಳಿಗೂ ನೀವು ಪ್ರಯೋಗ ಮಾಡಿ ಅಂತ ಅವರಿಗೂ ಕೂಡ ಸಲಹೆ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ಅವರು ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಒಟ್ಟಾರೆ ವಿಷಮುಕ್ತ ಆಹಾರ ಬೆಳೀಲಿ, ರೈತರು ತಮ್ಮ ಸ್ವಾವಲಂಬಿ ಜೀವನ ನಡೆಸಲಿ ಅಂತ ಹೇಳಿ ಮಾಡ್ತಾ ಇದ್ದೆ. ಒಳ್ಳೆಯದು ಗಿರೀಶ್ ಭದ್ರಗೌಡ ಅವರೇ, ಧನ್ಯವಾದಗಳು ನಮಗೆ. ಧನ್ಯವಾದ. ನಮಸ್ಕಾರ.

ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನ ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಕೊಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣದ ಹತೋಟೆಯನ್ನು ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫ್ರಾನ್ 3G 1 ಎಕರೆಗೆ ಎರಚಬೇಕು. ಶೇಂಗಾ ಬೆಳೆಯಲ್ಲಿ ಸ್ಪೊಡೋಪ್ಟರ ಹತೋಟೆಗೆ 4 ಕಿಲೋಗ್ರಾಂ ಮೆಟರ್ಜಿಯಂ ರಿಲೇ ಅಥವಾ 0.2 ಗ್ರಾಂ ಇಮೋಮೆಕ್ಯೂನ್ ಬೆಂಜುಯೇಟ್ 5 SG ಅಥವಾ 1 ಗ್ರಾಂ ಥಯೋಡಿ ಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಬೀಜ ಮತ್ತು ಕಾಂಡಕೊಳ್ಳ ರೋಗದ ನಿರ್ವಹಣೆಗಾಗಿ ರೈತ ಬಾಂಧವರು ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿಲ್ಲನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟನ್ನು ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಹೆಸರು ಅಥವಾ ಉದ್ದು ಬೆಳೆಯು ಶಾರೀರಿಕ ಮಾಗುವ ಹಂತದಲ್ಲಿರುವಾಗ 5 ಮಿಲಿಲೀಟರ್ ಪ್ಯಾರಾಕ್ವಾಟ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಎಲೆಗಳು ಉದುರಿ ಕಾಯಿ ಬಿಡಿಸುವುದಕ್ಕೆ ಅನುಕೂಲ ಆಗ್ತದೆ. ಹತ್ತಿಯಲ್ಲಿ ಹೂ ಉದುರುವುದನ್ನು ತಡೆಗಟ್ಟಲು ಫ್ಲಾನೋಫಿಕ್ಸ್ 0.25 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿ ಬೆಳೆ ಬಿತ್ತಿದ 70-90 ದಿನಗಳಲ್ಲಿ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 35 kg ಯೂರಿಯಾ ಮತ್ತು 15 kg ಪೊಟ್ಯಾಶ್ ರಸಗೊಬ್ಬರಗಳನ್ನು ಕೊಡಬೇಕು. ಹೆಚ್ಚಿನ ಮಳೆಯಾಗುತ್ತಿರುವ ಕಾರಣ ಹತ್ತಿ ಬೆಳೆಯು ಅಲ್ಲಲ್ಲಿ ಹಸಿಯಾಗಿ ಸೊರಗಲಾರಂಭಿಸಿದ್ದು ಈ ಹತ್ತಿ ಹಸಿನಟೆ ಅಥವಾ ಪ್ಯಾರಾವಿಲ್ಟ್ ರೋಗವನ್ನು ಹತೋಟಿ ಮಾಡಲು 2 ಗ್ರಾಂ ಕಾರ್ಬನ್ಡೈಸಮ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡದ ಸುತ್ತಲೂ ನೆನೆಸಬೇಕು. ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ಹತೋಟಿ ಮಾಡಲು 10 ಗ್ರಾಂ ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 19-19-19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವಂತಹ ಥ್ರಿಪ್ಸ್ ರುಸಿ ಹಾಗೂ ಹಸಿರು ಹುಳುವಿನ ಹತೋಟೆಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC 250 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹೆಚ್ಚಿನ ಮಳೆಯಿಂದಾಗಿ ತೊಗರಿಯಲ್ಲಿ ಕಾಂಡಮಚ್ಚೆ ರೋಗ ಕಂಡುಬರುವ ಸಾಧ್ಯತೆ ಇದ್ದು ಇದರ ಹತೋಟೆಗಾಗಿ 2 ಗ್ರಾಂ ಮೆಟಲಾಕ್ಸಿಕಲ್ MZ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣ ಕಾಂಡದ ಭಾಗದಿಂದ ಬೇರಿಗೆ ತೊಯ್ಯುವ ಹಾಗೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 cm ಅಷ್ಟು ಮೇಲ್ಭಾಗದ ಕುಡಿ ಚಿವುಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲುಡಿದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನ್ಯಾಪಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದ ಪಕ್ಷದಲ್ಲಿ ಅದನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಅಧಿಕ ಲಾಭವನ್ನು ಪಡ್ಕೋಬಹುದು. ಇನ್ನು ರೈತ ಬಾಂಧವರ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ರೈತ ಬಾಂಧವರು ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಕೇಳಿದರೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ದವಲ್ಸಾಬ್ ಅತ್ತರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಜಗಮಾನ್ಯನಾದಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ. ಸರದಿ ಜನಿಸಿದ ತಾಯಿಯ ಮಾನವ ದಾದಿ ಮಾನವ ಕುಲಕ್ಕೆ ವಾಣಿಜ್ಯನಾಗಿ ಮಾನವ ಕುಲಕ್ಕೆ ವಾಣಿಜ್ಯನಾಗಿ ಭಾರತಕ್ಕೆ ಜ್ಯೋತಿಯಾಗಿ ಉಳದಿ ಧನ್ಯನಾದಿ ಮಹಾತ್ಮ ಗಾಂಧಿ ಜಗಮಾನ್ಯನಾದಿ ಧನ್ಯನಾದಿ ಮಹಾತ್ಮ ಗಾಂಧಿ ಧನ್ಯನಾದಿ ಮಹಾತ್ಮ ಗಾಂಧಿ ಜಗಮಾನ್ಯ ಘನಮಾನ್ಯ ಜಗಮಾನ್ಯ ಘನಮಾನ್ಯ ನಾದಿ ಧನ್ಯನಾದಿ ಮಹಾತ್ಮ ಗಾಂಧಿ ಬಂದವ.